وياهم وياهم وياهم وياهم وياهم وياهم ಸುಖಂಡಾ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ ಬಾನಿನೊಡೆಯ ಯೇಸುಕಂಡಾ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ ಹಾಡೊಂದ ಹಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿನಲ್ಲಿ ನಮ್ಮ ಚಂದನ ತೂಗಿರೋ ಹಾಡೊಂದ ಹಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿನಲ್ಲಿ ನಮ್ಮ ಚಂದನ ತೂಗಿರೋ ಬಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ ಬರವು ಇನ್ನಿಲ್ಲ ಬಡತನ ಬೆನ್ನಿಗೆ ಹೊರೆಯಿಲ್ಲ ಮಕ್ಕಳ ಕಣ್ಣಲ್ಲಿ ಅಳುವಿಲ್ಲ ಮುಗ್ಧ ಮನಸ್ಸಿಗೆ ನೋವಿಲ್ಲ ಯೇಸು ಉದ್ಯಾನ ಸಂತೋಷ ತಂದಾನ ಯೇಸು ಉದ್ಯಾನ ಸಂತೋಷ ತಂದಾನ ಬಂದಿದೆ ಭುವಿಗೆಲ್ಲ ಉದ್ಧಾರವಾಗಿದೆ ಜಗವೆಲ್ಲ ಶಾಂತಿ ಬಂದಿದೆ ಭುವಿಗೆಲ್ಲ ಉದ್ಧಾರವಾಗಿದೆ ಜಗವೆಲ್ಲ ಬಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ ಪುರುಷ ಹುಟ್ಟಿಹನು ದೇವರ ಪುತ್ರ ಜನಿಸಿಹನು ಅಂತ್ಯವಿಲ್ಲದ ರಾಜ್ಯವನು ಶಾಶ್ವತ ಕಾಲಾಳುವನು ಎನ್ನುತ್ತರು ಶಾಂತಿಯ ನೀಡಿಹರು ಎನ್ನುತ್ತರು ಶಾಂತಿಯ ನೀಡಿಹರು ಭುವಿಗೆಲ್ಲ ಉದ್ಧಾರವಾಗಿದೆ ಜಗವೆಲ್ಲ ಶಾಂತಿ ಬಂದಿದೆ ಭುವಿಗೆಲ್ಲ ಉದ್ಧಾರವಾಗಿದೆ ಜಗವೆಲ್ಲ ಬಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ ಬಾನಿನೊಡೆಯ ಯೇಸು